ಇದರ ಜೊತೆಗೆ ತಮ್ಮ ಕೃಷಿ ಅನುಭವವನ್ನ ಹಂಚಿಕೊಳ್ತಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಭಟ್ ಅವರೇ. ನಮಸ್ಕಾರ. ಇಲ್ಲಿ ನಿಮ್ಮ ತಂದೆಯವರು ಬಂದಿದ್ದ ಈ ಗ್ರಾಮಕ್ಕೆ ಹೇಗೆ? ನಮ್ಮ ತಂದೆಯವರ ತಂದೆ ಅಜ್ಜ ಅವರು ಪೂರ್ವಜರಿಂದ ಇಲ್ಲಿದ್ದವರು. ಯಾವತ್ತು ನಾವು ಬಾಲ್ಯದಿಂದ ನೋಡಿದಂತ ಅದಕ್ಕೂ ಪೂರ್ವದಲ್ಲೇ ಇದ್ದವರು. ಅಂದ್ರೆ ಅಜ್ಜನ ನೋಡಿರಿ ನೀವು? ಅಜ್ಜನ ನೋಡಿದ್ದೇನೆ ಆದ್ರೆ ನೆನಪಿಲ್ಲ, ಸಣ್ಣ ಒಂದು 2 ವರ್ಷ ಆಗಿತ್ತು ನನಗೆ ಅಷ್ಟೇ. ಈಗ ಅವ್ರಿಗೆ ಮುಖದ ಕಲ್ಪನೆನೂ ಇಲ್ಲ? ಮುಖದ ಕಲ್ಪನೆ ಅಷ್ಟಿಲ್ಲ. ಅಜ್ಜಿನ? ಅಜ್ಜಿ ನೋಡಿದ್ದೇನೆ. ಅಜ್ಜಿ ನನಗೆ ಸುಮಾರು 30 ವರ್ಷದ ಆಗಿತ್ತು ತೀರೋಗ್ಬೇಕಂತ. ಅಜ್ಜಿ ಸ್ವಲ್ಪ ಲೇಟ್ ಆಗಿ ತೀರ್ಕೊಂಡು. ಹಾ, ಅಜ್ಜಿ ಲೇಟ್ ಆಗಿ. ಎಷ್ಟು ಒಂದೇ ಮನೆ ಇತ್ತ ಮುಂಚೆ ನಿಮ್ಮ? ಇದು ಒಂದ್ ರೀತಿಯ ಭಾಗಗಳು, ಒಂದೊಂದೊಂದೊಂದು ಏರಿಯಾದಲ್ಲಿ 3 ಮನೆ 4 ಮನೆ 5 ಮನೆ ಹಿಂಗೆ. ಇಲ್ಲೇ ಸಮೀಪ ಒಂದು ಕುಡ್ಗುಂಡ್ ಹೇಳಿದೆ, ಒಂದೇ ಮನೆ ಒಂದು ಊರದು ಹೀಗೆ. ಅಲ್ಲಿ ಅಲ್ಲಿ ಒಂದೊಂದು ಭಾಗದಲ್ಲಿ ಒಂದ್ 2 ಮನೆ 3 ಮನೆ 4 ಮನೆ ಹಿಂಗೆ. ಒಳ್ಳೆ ಸಾಲಾಗಿ ಒಂದ್ ರೀತಿ ಮನೆಗಳು ಕಡಿಮೆ ಇಲ್ಲ. ಇಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಅಂದ್ರೆ ಪೂರ್ವದಲ್ಲಿ 2 ಮನೆ ಇತ್ತು. ಇಲ್ಲಿ ಈ ಒಟ್ಟು 4-5 ಮನೆ ಇದಾವೆ. ಎಲ್ಲ ಸಂಬಂಧಿಕರು ಒಬ್ಬರಿಗೊಬ್ಬರು? ನಮ್ಮ ಕುಟುಂಬದವ್ರು ಒಂದ್ 4 ಮನೆ ಇದ್ರು. ಈ ತರ ಒಂದು ಮನೆ ಇದೆ ಇಲ್ಲಿ ಈ ನಮ್ಮ ಏರಿಯಾದಲ್ಲಿ. ಇದಕ್ಕೆ ಮೇಲಿನ ಕಂಡಗಾರು ಹೇಳುವ ಒಂದು ಭಾಗ ಇದೆ, ಕೆಳನ ಕಂಡಗಾರು, ಇದು ಮೇಲಿನ ಕಂಡಗಾರು ನಾವಿರೋದು. ಆನಂತರ ಹುಳ್ಸೆ ಇದೆ, ಕುಡ್ಗುಂಡ ಹೇಳು ಒಂದು ಒಂದೇ ಮನೆ ಒಂದು ಊರಿದೆ ಅಂತಲ್ಲ. ಅದನಂತರ ಅಲ್ಲೂ 2 ಹುಳ್ಸೆ ಇದೆ, ಅಚ್ಚೆ ಹುಳ್ಸೆ ಒಂದು, ಇಚ್ಚೆ ಹುಳ್ಸೆ ಒಂದು. ಇದು ನಾಗೂರು 2ನೇ ಗ್ರಾಮ, ಗ್ರಾಮದಲ್ಲಿ 2ನೇ ಭಾಗ ಬರ್ತದೆ ನಾಗೂರು ಗ್ರಾಮಕ್ಕೆ. ಇಲ್ಲಿ ಈ ಬಸ್ಸಿನ ವ್ಯವಸ್ಥೆ ಅವೆಲ್ಲನೂ ನೋಡಿದಾಗ ಯಾವಾಗ ಪ್ರಾರಂಭ ಆಯ್ತು ಬಸ್ಸಿನ ವ್ಯವಸ್ಥೆ? ಬಸ್ಸುಗಳು ಸಾಮಾನ್ಯ 35 ವರ್ಷದ ಹಿಂದಿನಿಂದ ಪ್ರಾರಂಭ. ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ NH ಗೌಡ ಅಂತ ಇದ್ರು, ಅವರು MLA ಆದಾಗ ಇಲ್ಲಿ ಬಸ್ ಅನ್ನು ಮಾಡಿಸ್ಕೊಟ್ಟಿದ್ರು ಅವರು. ನಂತರ 2 ಬಸ್ಗಳಿದಾವೆ. 3ನೇ ಬಸ್ ಮಧ್ಯಾಹ್ನ ಬಸ್ ಬರ್ತಾ ಇತ್ತು, ಒಂದು 2 ವರ್ಷ ಬರ್ತಾ ಇತ್ತು. ಈ ಕೊರೋನಾ ಟೈಮಲ್ಲಿ ಬಂದಾಗಿದ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಕುಮಟಾ ಹೋಗ್ಲಿಕ್ಕೆ 30 ಕಿಲೋಮೀಟರ್ ಲೆಕ್ಕ ಆಗ್ತದೆ. ಮಿರ್ಜಾನ್ ಏರಿಯಾ ಪಂಚಾಯತ್ ಪಂಚಾಯತ್ ಮಿರ್ಜಾನು, ಬಾಕಿ ಎಲ್ಲ ಅಲ್ಲಿ ಮಿರ್ಜಾನಲ್ಲಿ ಬರ್ತದೆ. ಇಲ್ಲಿಂದ 15 ಕಿಲೋಮೀಟರ್ ಅಂತೂ ಆಗಿ. ಅವಾಗ ನೀವು ಶಾಲೆಗೆ ಹೋಗ್ಲಿಕ್ಕೆ ಅಥವಾ ಸಂತೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೇಗ್ ಮಾಡ್ತಿದ್ರಿ ಬಸ್ ಇಲ್ದಾಗ? ನಾನ್ ಕಲಿಬೇಕಾದ್ರೆ ಇಲ್ಲಿ ಕುಡ್ಗುಂಡಿ ಅಂತ ಶಾಲೆ ಇತ್ತು, 4ನೇ ತರಗತಿ ಮಾತ್ರ ಇತ್ತು. 4ನೇ ತರಗತಿ ಮುಗಿದ ನಂತರ ನಾವೆಲ್ಲ ಹೊರಗಡೆ ಎಲ್ಲಾರು ಸಂಬಂಧಿಕರನ್ನೆಲ್ಲ ಅಲ್ಲಿ ಇಲ್ಲಿ ಇದ್ದು ಓದಬೇಕಿತ್ತು. ಸಂತೆ ಅಂದ್ರೆ ನಾವು ಆಗ ನಡ್ಕೊಂಡು ಹೋಗಕ್ಕಲ್ಲ, ನಮ್ ಪೂರ್ವ ನಾವು ಸುಮಾರು ಹೈಸ್ಕೂಲಿಗೆ ಹೋಗೋ ತನಕ ನಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿಂದ ಮಾದನಗೇರಿ 9 ಕಿಲೋಮೀಟರ್ ಆಯ್ತದೆ, ಅಲ್ಲಿ ಹೋಗಿ ಸಂತೆಯನ್ನು ಮಾಡ್ಬರ್ತಿದ್ರು. ಆಗ ನಡ್ಕೊಂಡು ಹೋಗೋ ಕಾಲದಲ್ಲಿ ಬಸ್ ಆದ ನಂತರ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಮಾದನಗೇರಿ 9 ಕಿಲೋಮೀಟರ್ ಅಂತ ಆಗುತ್ತೆ, ಕಾಲ್ನಡಿಗೆಲ್ಲೇ ಓದಿತ್ತು ಆವಾಗ. ಹೌದಲ್ಲ, ಅಂದ್ರೆ ಹಿರಿಯರು ಬಹಳ ಕಷ್ಟಪಟ್ಟಾರ. ಹಾ, ಹಿರಿಯರು ಬಹಳ ಕಷ್ಟಪಟ್ಟಾರ. ಯಾಕೆಂದ್ರೆ ಇಲ್ಲಿ ಒಂದು ನಾವು ಭತ್ತ ಬೆಳೀಲಿ ಅಥವಾ ಒಂದು ಬೆಳೆ ಬೆಳೀಲಿ ತಲೆ ಮೇಲೆ ಹೊತ್ಕೊಂಡೇ ಹೋಗ್ಬೇಕಿತ್ತು. ಇಲ್ಲಿ ಆಗಲ್ಲ, ಎತ್ತಿನ ಗಾಡಿ ಇದ್ರ ಮೇಲೆ ತಗೊಂಡು ಹೋಗ್ತಾ ಇದ್ದಿದ್ರು. ಹೌದಲ್ಲ, ಎತ್ತಿನ ಗಾಡಿನೇ ಟ್ರಾನ್ಸ್ಪೋರ್ಟೇಶನ್, ವಾಹನ ಏನು ಬರ್ತಾ ಇರ್ಲಿಲ್ಲ. ಇಲ್ಲ ಟ್ರಾಕ್ಟರ್ ಆಮೇಲೆ ಬಂದು ಏನು ಇಲ್ಲ. ಈ ಕಡೆ ಟ್ರಾಕ್ಟರ್ ಎಲ್ಲ ಬಹಳ ಕಡಿಮೆ, ಮೊದ್ಲಿಂದ ಇಲ್ಲ. ಈಗ ಸ್ವಲ್ಪ ಅದು ಇದು ವಾಹನ ಮಾಡ್ಕೊಂಡಿದ್ದಾರೆ ಬಿಟ್ರೆ, ಆ ಪೂರ್ವದಲ್ಲೆಲ್ಲ ಏನು ಇರ್ಲಿಲ್ಲ ಇಲ್ಲಿ. ಈಗ ನೀವು ಕೃಷಿ ಯಾವುದೇ ಬೆಳೆ ಬೆಳೀಲಿ, ಅಡಿಕೆ ಬೆಳೀಲಿ, ತೆಂಗು ಬೆಳೀಲಿ, ಭತ್ತ ಬೆಳೀಲಿ ಅಥವಾ ಇನ್ನು ಯಾವುದೇ ಉತ್ಪನ್ನ ಬೆಳೆದ್ರು ಕೂಡ ನೀವು ಮಾರಬೇಕು ಅಂದ್ರೆ ಅದನ್ನೆಲ್ಲ ಒಯ್ಯೋದು ಹೇಗೆ? ನಾವು ಇವಾಗ ವಾಹನಗಳು ಮನೆ ಮನೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ಎಂತ ವಾಹನ? ರಿಕ್ಷಾ, ಜೀಪು, ಇಂತ ಟೆಂಪೋ ಇಂತ ಬರ್ತಿತ್ತು. ನಮ್ ಪೂರ್ವದಲ್ಲಿ ಅದೇನಲ್ಲ ಎತ್ತಿನ ಗಾಡಿ ಮೇಲೆ ಹೋಯ್ತಾ ಇದ್ರು. ಈಗೆಲ್ಲ ಸಾಮಾನ್ಯ ಸುಧಾರಿಸಿ ಸ್ವಲ್ಪ ಮನೆ ಮನೆ ಒಂದು ವಾಹನ ಬರುವಷ್ಟು ವ್ಯವಸ್ಥೆ ಮಾಡ್ಕೊಂಡು ಬೆಳೆಯನ್ನು ಹೋಯ್ತಾರೆ ಕುಮಟಾ ಮಿರ್ಜಾನೆ ಕಡೆ. ಭೂಮಿ ಉಳುಮೆ ಮಾಡಲಿಕ್ಕೆ ಎತ್ತಿನ ಅವಲಂಬನೆ? ನಾನು ಸಾಮಾನ್ಯ 25 ವರ್ಷ ಆಗುವ ತನಕ ನಾನು ರೈತವಿ ಮಾಡ್ಬೇಕಾದ್ರೆ ಎತ್ತಿನ ವಾರದಲ್ಲಿ ಆಗಿತ್ತು, ಎಲ್ಲ ಇಲ್ಲಿ ಎತ್ತೇ ಆಗಿತ್ತು. ಈಗ ಅವರು ಇವರು ಬಾಡಿಗೆಗೆ ಟ್ರ್ಯಾಕ್ಟರ್ ಇರ್ತದೆ, ಅದೊಂದು ವ್ಯವಸ್ಥೆ ಬೇಸಾಯ ಮಾಡ್ತಾ ಇದ್ದಾರೆ. ಮೊದಲು ಪೂರ್ವದಲ್ಲಿ ಎತ್ತೇ ಆಗಿತ್ತು. ಆದ್ರೆ ಬಾಡಿಗೆ ಯಾರು ಇಟ್ಟುಕೊಂಡಿರ್ತಾರೆ ಟ್ರ್ಯಾಕ್ಟರ್ ಅಲ್ಲಿಂದ ತರೋದು, ಅವ್ರ ಹತ್ರ ತಂದ್ಕೊಂಡು ಮಾಡಿಸ್ತೇವೆ. ಟ್ರ್ಯಾಕ್ಟರ್ ಇಡುವಷ್ಟು ಭೂಮಿ ಇಲ್ಲಿ ನಮಗಂತ ಇಟ್ಟಿಲ್ಲ ಅಷ್ಟೇ. ಹಾ, ಎಲ್ಲ ಸ್ವಲ್ಪ ಸ್ವಲ್ಪ ಭೂಮಿ 1 ಎಕರೆ. ಈಗ ಮೊದಲೇ ಪೂರ್ವದಲ್ಲಿ ಇತ್ತು, ಗದ್ದೆನೇ ಹೆಚ್ಚಿಗೆ ಇತ್ತು. ಈಗ ಸ್ವಲ್ಪ ತೋಟ ಬೀಟ ಹೆಚ್ಚಿಗೆ ಮಾಡ್ಕೊಂಡು ಗದ್ದೆ ಕಡಿಮೆ ಇದೆ ಈಗ. ತೋಟ ಈಗ ಹೆಚ್ಚಾಯ್ತು ಅಂದ್ರೆ ಯಾವ್ಯಾವ ಬೆಳೆ ಹೆಚ್ಚಾಯ್ತು ನಿಮ್ಮ ನೆನಪಿನ ಪ್ರಕಾರ? ಯಾವಾಗಿಂದ ಹೆಚ್ಚಾಯ್ತು? ಸಾಮಾನ್ಯ 86-87 ನಂತರ ಸ್ವಲ್ಪ ತೋಟದ ಬೆಳೆಗಳು ಹೆಚ್ಚಾದವು. ಬಾಳೆ, ತೆಂಗು, ಅಡಿಕೆ ಮಾಡ್ತಿದ್ವಿ. ಆದ ನಂತರ ಈಗೀಗ ಅಡಿಕೆ ಬೆಳಿಲಿಕ್ಕೂ ಶಶಿ ಅಂದ್ರೆ ಗಿಡ ಮಾಡ್ಲಿಕ್ಕೂ ಸ್ವಲ್ಪ ತೊಂದ್ರೆನೆ ಪ್ರಾಣಿ ಕಾಟದಲ್ಲಿ. ಏನ್ ಮಾಡ್ತದೆ ನಮ್ಗೆ ಸಣ್ಣ ಒಂದು 4 ವರ್ಷ 3 ವರ್ಷ ಅಡಿಕೆ ಶಶಿ ಇದ್ದಾಗ ಹಂದಿ ಬಂದು ಹೊಡೆದು ಬಿಡ್ತದೆ ಅದನ್ನು, ಅದ್ರನ್ನ ತಿಳಿ ತಿನ್ಲಿಕ್ಕೆ. ಅದು ಸ್ವಲ್ಪ ಕಷ್ಟ ಇಲ್ಲೆಲ್ಲ. ಯಾವುದೇ ಬೆಳೆಯನ್ನು ಮಾಡಿದ್ರು ಕಾಡು ಪ್ರಾಣಿಗಳ ಕಾಟನೇ ಜಾಸ್ತಿ. ಯಾವ ಬೆಳೆ ಮಾಡಿದ್ರು, ಈಗ ನಾವು ಗದ್ದೆ ಮಾಡಿದ್ದೇವೆ, ಎಲ್ಲ ಸುತ್ತಲೂ ಬಟ್ಟೆಗಳನ್ನ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದೇವೆ. ಐವೆಕ್ಸ್ ಇದೆ ಆದ್ರೂ ಅದನ್ನ ಸಾಕಾಗುವುದಿಲ್ಲ, ಹಂದಿ ಬಂದು ಒಳ ಹಾಕ್ಬಿಡ್ತದೆ. ಇಲ್ಲಿ ಕಾಡುಗಳು ಹೆಚ್ಚು, ಹಾಗ ಪ್ರಾಣಿಗಳ ಕಾಟ ಜಾಸ್ತಿ ಇದೆ. ಐವಿಎಕ್ಸ್ ಪ್ರಾರಂಭದೊಳಗ ಸ್ವಲ್ಪ ಹೆದರ್ತವೆ, ಆನಂತರ ಅದಕ್ಕೆ ಹೊಂದ್ಕೊಂಡ್ಬಿಡ್ತವೆ. ಅದಕ್ಕೆ ಅದನ್ನು ರೂಢಿ ಆಗಿದ್ದಂಗೆ ಆಗಿರ್ತದೆ. ಅದರಲ್ಲೂ ಗದ್ದೆ ಬಹಳ ಜಾಸ್ತಿ ಅದು. ಐವೆಕ್ಸ್ ಇದ್ರು ಕೇಳುದಿಲ್ಲ ಗದ್ದೆಗೆ ಮಾತ್ರ. ಪೂರ್ವಜರಲ್ಲೆಲ್ಲ ಆಗಲ್ಲ ಹಿಂಗೆ, ಅಲ್ಲೊಂದು ಮಾಳೆ ಇಲ್ಲೊಂದು ಮಾಳ ಮಾಳಗೆ ಒಂದು ಮನೆಯನ್ನು ಸಣ್ಣ ಕಟ್ಕೊಂಡು ರಾತ್ರಿ ಅಲ್ಲೇ ಮಲಗ್ತಿದ್ರು. ಆದ್ರೂ ಕೇಳ್ತಾ ಇರ್ಲಿಲ್ಲ, ಅದು ರಾತ್ರಿ ಕಾದ್ರೂ ಕೇಳ್ತಾ ಇರ್ಲಿಲ್ಲ, ಬಂದು ತಿನ್ಬಿಡ್ತಿತ್ತು. ನಾವೇನು ಎಲ್ಲಿ ಮಲಿಕೊಂಡಿದ್ವೋ ಅದ್ರ ಹತ್ತಿರ ಬಂದು ತಿನ್ಬಿಡ್ತಿತ್ತು. ಆ ರೀತಿ ಅಟ್ಯಾಕ್ ಮಾಡಿದ್ರೆ ಇನ್ನೂ ಡೇಂಜರ್, ಅಟ್ಯಾಕ್ ಮಾಡ್ಲಿಕ್ಕೆ ನಮಗೂ ಭಯ. ಹಾಗಾಗಿ ಪ್ರಾಣಿಗಳ ಕಾಟ ಇರೋದ್ರಿಂದ ಆದ್ರೂ ನೀವು ಎಲ್ಲ ಕಷ್ಟಪಟ್ಟು ಅಡಿಕೆ ತೆಂಗು ಇಂಥವೆಲ್ಲ ಬೆಳೆಗಳನ್ನ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಹೀಗೆ ಒಂದೊಂದು ರೀತಿ ಕೆಲವರು ಬಲೆ ಕಟ್ಕೊಂಡು ರಕ್ಷಣೆ ರೀತಿ ಒಂದು ರೀತಿ ಕಷ್ಟಪಟ್ಟು. ಇಲ್ಲಿ ಕಷ್ಟ ಜೀವಿಗಳೆಲ್ಲ ಎಲ್ಲ ರೈತರು ಕಷ್ಟಪಟ್ಟು ಬೆಳೆಯಬೇಕೇ ಬಿಟ್ರೆ ಬೆಳೆ ಕಷ್ಟಪಟ್ಟು ತಕ್ಕ ಬೆಳೆ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಮಣ್ಣಿಗೆ ಸ್ವಲ್ಪ ಕಷ್ಟದಾಯಕವಾದಂತ ಮಣ್ಣು, ಸ್ವಲ್ಪ ಕೆಲಸ ಹೆಚ್ಚಿಗೆ ಬೇಕಾಗ್ತದೆ ಇಲ್ಲಿ ಜಾಗಕ್ಕೆ. ಆದ್ರೂ ಇದೆ ನಾವು ಹೇಳಿದ್ರಲ್ಲ, ಬಟ್ಟೆ ಕೊಟ್ಟ ಬಲೆ ಕೊಟ್ಟ ಈ ರೀತಿಯೆಲ್ಲ ಮಾಡಿ ನಾವು ಬೆಳೆಯನ್ನ ಮಾಡ್ತಾ ಇದ್ದಾರೆ. ಮಣ್ಣು ಹೇಗಿದೆ? ಮಣ್ಣು ಅಂದ್ರೆ ಇಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಮಣ್ಣಿದೆ. ಕೆಲವು ಕಡೆಗೆ ಒಂದ್ ರೀತಿ ಚಲೋ ಮಣ್ಣು ಇರ್ತದೆ, ಕಲ್ಲುಗಳು ಮಿಕ್ಸ್ ಮ್ಯಾಗ್ನಿಸ್ ಕಲ್ಲುಗಳು ಜಾಸ್ತಿ, ಬಿಳಿ ಮಣ್ಣುಗಳು ಜಾಸ್ತಿ. ಹೀಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಮಣ್ಣು, ಒಂದ್ ಕಿಲೋಮೀಟರ್ ಅಲ್ಲಿ ಒಂದೊಂದು ರೀತಿ ಮಣ್ಣು ಆಗಿರ್ತದೆ. ಇಲ್ಲಿ ಬದಲಾವಣೆ ಒಂದೊಂದು ಕಿಲೋಮೀಟರ್ ಒಂದೊಂದು ಕಿಲೋಮೀಟರ್ ಅಲ್ಲೇ ಬದಲಾವಣೆ ಇದೆ, ಒಂದೇ ರೀತಿ ಮಣ್ಣುಗಳಿಲ್ಲ. ನಿಮ್ಮ ತೋಟದ ಮಣ್ಣು ಚಲೋ ಆಯ್ತಾ? ನಮ್ದು ಸ್ವಲ್ಪ ಇಲ್ಲಿ ಬಿಳಿ ಮಣ್ಣು, ಕೆಂಪ್ ಮಣ್ಣಲ್ಲ, ಹಾಗ ಬೆಳೆ ಸ್ವಲ್ಪ ಕಡಿಮೆ, ಇಳುವರಿನೂ ಸ್ವಲ್ಪ ಕಡಿಮೆನೆ ಆಗ್ತದೆ. ನಾವು ಮಾಡಿದ್ದಕ್ಕೆ ಸರಿಯಾದ ಒಂದು ಇದಿರೋದಿಲ್ಲ. ಈಗಾಗಲೇ ಹೇಳಿದ್ರಲ್ಲ ಅವರು ಸಿರಿಸಿಯಲ್ಲಿ 46 ಇಲ್ಲ 20 ಅಂತೇಳಿ, ಆ ರೀತಿ. ಅಂದ್ರೆ ರೇಟ್ ಕೂಡ ಕಡಿಮೆ, ಭೂಮಿ ರೇಟ್? ಭೂಮಿ ರೇಟು ಕಡಿಮೆ ಇದೆ ಇದ್ದದ್ರೊಳಗ. ಈಗ ನಾವು ನೋಡ್ತಾ ಇದೀವಿ ಅಡಿಕೆ ಆಗ್ಬೋದು ತೆಂಗಾಗ್ಬೋದು ಹುರುಸಾಗಿ ಬೆಳೆದಿದ್ದವು ಅಲ್ವಾ? ಹೊಂದ್ಕೊಂಡಿದ್ದಾವಲ್ಲಿ ಬೆಳೆಗಳು, ಗಿಡಗಳೆಲ್ಲ ತಯಾರಾಗ್ತದೆ. ಅದರ ಫಸಲು ಸ್ವಲ್ಪ ಕಡಿಮೆ ಆಗ್ತದೆ, ಹುಲಸವಾಗಿ ಬೆಳೀತದೆ, ಏನು ತೊಂದರೆ ಇಲ್ಲ ಬೆಳೀಲಿಕ್ಕೆ. ಆದರೆ ಫಲಗಳು ಕಡಿಮೆ. ಅದು ಯಾವ ರೀತಿಯಲ್ಲಿ ಹವಾಮಾನದ ಗುಣವ ಅಥವಾ ಇದು ಹೇಳುವಂತಹದ್ದು ಇನ್ನೂ ಸರಿಯಾದ ಒಂದು ನಿರ್ಣಯ ಸಿಗಲಿಲ್ಲ ಯಾರಿಗೂ. ಒಂದೊಂದು ಬಾರಿ ಒಂದೊಂದು ರೀತಿ, ಸುಮಾರು ವರ್ಷ ಆಯ್ತು, ಒಂದು ವರ್ಷ ಮಳೆ ಕಡಿಮೆ ಆದ್ರೂ ಆಯ್ತು, ಹೆಚ್ಚಾದ್ರೂ ಆಯ್ತು, ಬೇಕಾದಾಗ ಮಳೆ ಇಲ್ಲ, ಬೇಡಗಿದ ಮಳೆ. ಈ ರೀತಿಯೆಲ್ಲ ಹವಾಮಾನದ ಒಂದು ವೈಪರೀತ್ಯದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬೆಳೆಗಳು ಆಗ್ತಾ ಇದ್ದಾವೆ. ನೀವು ಅದಕ್ಕೆ ಪೋಷಕಾಂಶ ಬರೀ ಸಾವಯವ ಪದ್ಧತಿಯೊಳಗೋ ಅಥವಾ ರಾಸಾಯನಿಕಗಳನ್ನು ಕೂಡ ಸ್ವಲ್ಪ ಕೊಡ್ತಿರೋ ಹೇಳಿ? ಈ ಕಡೆ ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಬಹಳ ಕಡಿಮೆ, ಅಲ್ಪ ಸ್ವಲ್ಪ ಎಲ್ಲಾರು ಬಳಸಿದ್ರೆ. ಇಲ್ಲೆಲ್ಲ ದಡ್ಡಿ ಗೊಬ್ಬರಗಳೇ ಹೆಚ್ಚು, ಕೊಟ್ಟಿಗೆ ಗೊಬ್ಬರಗಳನ್ನೇ ಹೆಚ್ಚಿಗೆ ಬಳಸ್ತಾರೆ. ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಬಹಳ ಕಡಿಮೆ, ನೀವು ಸಾವಯವ ಗೊಬ್ಬರಗಳನ್ನು ಬಳಸ್ತಾರೆ ಹೆಚ್ಚು. ನಾವು ದಡ್ಡಿ ಗೊಬ್ಬರವನ್ನೇ ಹೆಚ್ಚಿಗೆ ಬಳಸ್ತಾ ಇದ್ದೇವೆ. ಇನ್ನೇ ಸಾವಯವ ಗೊಬ್ಬರ ಅಂತ ಎಲ್ಲಾರು ಬರ್ತದಲ್ಲ, ಅವುಗಳನ್ನು ಹೆಚ್ಚಿಗೆ ಬಳಸ್ತೇವೆ, ಬಿಟ್ಟರೆ ರಾಸಾಯನಿಕ ಗೊಬ್ಬರ ಬಳಸಿದ್ದಿಲ್ಲ. ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾರು ಇಲ್ಲಿ ಹಂಗ್ ಮಾಡಲ್ಲ, ಒಬ್ಬರಾದ್ರೂ ಪ್ರಯೋಗ ಮಾಡೋಣ ಅಂತ ಮಾಡ್ತಾರೆ ಒಬ್ಬಿಬ್ರು. ಅದು ಸ್ವಲ್ಪ ಸ್ವಲ್ಪ ಅತಿಯಾಗಿ ಬಳಕೆ ಮಾಡೋದು ಕಡಿಮೆ. ಈಗ ಎಲ್ಲ ಒಂದ್ ಸ್ವಲ್ಪ ಮರಕ್ಕೆ ಹಾಕಿದ್ರೆ ಸ್ವಲ್ಪ ಮರಕ್ಕೆ ಹಾಕುದಿಲ್ಲ, ನೋಡುವಂತೇಳಿ. ಹೀಗೆ ಹಂಗ ಹಾಕಿದಾಗ ಚೆನ್ನಾಗಿ ಬಂದಿದ್ದಾವ ರಾಸಾಯನಿಕ ಹಾಕಿದ್ದು? ರಾಸಾಯನಿಕ ಸಾಮಾನ್ಯ, ಆದ್ರೆ ಇಲ್ಲಿಯ ಒಂದು ಭಾವನೆ ಏನಪ್ಪ ಅಂತಂದ್ರೆ, ರಾಸಾಯನಿಕ ಗೊಬ್ಬರ ಒಂದ್ ವರ್ಷ ಕೊಟ್ಮೇಲೆ ಮಾರನೇ ವರ್ಷ ನೀವು ಕೊಡಬೇಕು ಅಂತ ಹೇಳೋ ಒಂದು ಭಾವನೆ ಇದೆ ಕೆಲವರಿಗೆ, ಮತ್ತೆ ಅದರಿಂದ ಭೂಮಿ ಕೆಡ್ತದೆ, ಹಾಗಾಗಿ ಅದನ್ನು ಕಡಿಮೆ ಪ್ರಮಾಣ ಮಾಡಬೇಕು ಹೇಳುವಂತಹದ್ದು ಇಲ್ಲಿಯ ಒಂದು ಜನರ ಅಭಿಪ್ರಾಯ. ಯಾಕೆಂದ್ರೆ ಆ ಕಡೆ ಬಯಲುಸೀಮೆ ಬದಿಯ ರೀತಿಯಲ್ಲಿ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಇಲ್ಲಿ ಬರಡ ಆಗ್ಬಿಡ್ತದೆ, ಬೆಳೆಗಳು ಕಡಿಮೆ ಆಗ್ತದೆ ಹೇಳುವಂತಹದ್ದು ಇಲ್ಲಿಯ ಒಂದು ಅಭಿಪ್ರಾಯ. ನಿಮ್ಮದು ಎಷ್ಟು ಭೂಮಿ ಇದೆ, ಅದರಲ್ಲಿ ಯಾವ್ಯಾವ ಬೆಳೆ ಹಾಕಿರಿ? ನಮ್ದು ಈಗಾಗಲೇ 5 ಎಕರೆ ಚಿಲ್ಲರೆ ಇದೆ, ಅದರಲ್ಲಿ ಕೆಲವುಗಳು ಕುಷ್ಕಿ ಜಾಗಗಳು ಇರ್ತವೆ, ಬೇಣ ಇದೆಲ್ಲ. 1 ಎಕರೆ ಗದ್ದೆ ಮಾಡಿದ್ದೀನಿ, 1-2 ಎಕರೆ ತೋಟ, 1 ಎಕರೆ ತೆಂಗು, ಕಾಡಿ ಕಾಡ ಹುಲ್ಲು ಬೆಳೀತಾ ಇದ್ದಾವೆ. ಅಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ರಿ? ಹಾ, ಹೈನುಗಾರಿಕೆ ಅಂದ್ರೆ ಮನೆಗೆ ಸಾಕಾಗುವಷ್ಟಂತ ದನವನ್ನು ಸಾಕ್ತಾ ಇದೆ. ಎಷ್ಟು ದನ? ದನ ಒಂದು 3 ದನ ಇದಾವೆ. 3 ದನಕ್ಕೆ ಒಂದು ಹುಲ್ಲು ಬೆಳೀಲಿಕ್ಕೆ ಬಿಟ್ಟಿರಿ? ಹಾ, ಕುಷ್ಕಿ ಜಾಗದಲ್ಲಿ ನಾವು ಹುಲ್ಲನ್ನೇ ಬೆಳಿತೇವೆ, ಬೇಣ ಅಂತ ಬರ್ತದೆ, ಆ ಜಾಗದಲ್ಲಿ ಹುಲ್ಲೇ ಬೆಳೆಯುತ್ತೆ. ಅದು ಹಸೆ ಮೇವು ಕೊಡುತ್ತೋ ಅಥವಾ ಅದನ್ನ ಕಟಾವ್ ಮಾಡಿ ಒಣಗಿಸಿ ಬಣಿ ಹಾಕೋದು ಮಾಡ್ತಾರೆ? ನಾವು ಸಾಮಾನ್ಯ ಈ ಚೌತಿವರೆಗೆ ದನವನ್ನು ಹಿಂಗೆ ಆ ಜಾಗಕ್ಕೆ ಬಿಡ್ತೇವೆ, ಮೇವನ್ನು ಕೊಡ್ತೇವೆ, ಅದ ನಂತರ ಒಣಗಿಸಿ ಕಟಾವ್ ಮಾಡಿ ಹಾಕ್ತೇವೆ. ಕಟಾವ್ ಮಾಡಿ ಒಣಗಿಸಿ ಸಿಂಬಿ ಕಟ್ಟಿ ಇಡ್ತಿರೋ? ಹೇಗೆ ಇಡುವುದಿಲ್ಲ, ಇಡ್ತಾ ಇಲ್ಲ, ಒಂದ್ ಸ್ವಲ್ಪ ಅಂದ್ರೆ ಜನವರಿಯ ತನಕ ಸಾಮಾನ್ಯ ಅದನ್ನ ಹಾಕ್ತೇವೆ. ಹಂಗೆ ಹಸಿದ ತಂತಂದ್ ಹಾಕುದು? ಈಗ ಹಸಿದೆ ಹಾಕ್ತಾ ಇದಾವೆ, ಅದು ಒಣಗುವವರೆಗೆ ಹಸಿದು ಎಷ್ಟು ಇರ್ತದೆ ಅಷ್ಟು ಹಾಕ್ತಾ ಇರೋದು, ಅದು ತನ್ನಷ್ಟೊತ್ತಿಗೆ ಒಣಗಿದ ನಂತರ ಜನವರಿ ಒಳಗೆ ಅದನ್ನೇ ಹಾಕ್ತಾ ಬಳದು. ಭತ್ತದ ಹುಲ್ಲು ಸಿಗುತ್ತೆ ನಿಮ್ಗೆ? ಹಾ, ಭತ್ತದ ಹುಲ್ಲು ನಾವು ಮಾಡಿದೇವೆ, ಒಂದ್ ಸ್ವಲ್ಪ ತಗೊಳ್ತೇವೆ, ಸಾಕಾಗೋದಿಲ್ಲ, ತಗೊಳ್ತೇವೆ ನಾವು. ಇಲ್ಲಿ ಸಾಮಾನ್ಯ ತಗೊಳ್ಳೋರು ಹೆಚ್ಚು, ಗದ್ದೆ ಕಡಿಮೆ ಆಗಿದೆ ಈಗ. ಪೂರ್ವದಲ್ಲಿ ಬಹಳ ಇತ್ತು ಗದ್ದೆ ಎಲ್ಲ ಮಾಡೋರು, ಈಗೆಲ್ಲ ಸ್ವಲ್ಪ ಸ್ವಲ್ಪ ಇದರೆಲ್ಲ ತೋಟ ಮಾಡಿ ಗದ್ದೆಗಳನ್ನ ಕಡಿಮೆ ಆಗಿದ್ದಾವೆ, ಹಾಗೆ ಹುಲ್ಲು ತಗೊಳ್ಳೋರು ಹೆಚ್ಚಿದ್ದಾರೆ. ಮತ್ತೆ ಇಲ್ಲಿ ತಗೊಳ್ಳೋರು ಜಾಸ್ತಿ ಇದ್ದಾರೆ, ಕೊಡೋರು ಕಡಿಮೆ ಇದಾರೆ, ಅಂದಾಗ ಎಲ್ಲಿ ಹೋಗಿ ತರ್ತೀರಿ ನೀವು? ಹೊರಗಡೆ ಬಯಲುಸೀಮೆ ಅಥವಾ ಈ ಕಡೆ ನಮ್ಮ ಅಂಕೋಲಾ ಹಿಲ್ಲೂರು ಆ ಸೈಡ್ ನಿಂದೆಲ್ಲ ತರ್ತೇವೆ. ಅದು ಖರ್ಚು ಬರ್ತಾ? ಖರ್ಚು ಬರುತ್ತೆ, ಒಂದು ಕಟ್ಟಿ ಸಾಣ 7-8 ರೂಪಾಯಿ ಬೀಳ್ತದೆ ನಮ್ಗೆ. ಎಷ್ಟು ಕಟ್ಟಬೇಕಾಗತ್ತ? 3,000-4,000 ಮೇಲೆ ಬೇಕಾಗ್ತದೆ ಅವ್ರಿಗೆ. ಅಂದ್ರೆ ಒಂದು 15,000 ರೂಪಾಯಿ ಅಲ್ಲಿ ಹೋಗುತ್ತೆ? ಹೋಗುತ್ತೆ. ಅಲ್ವಾ? ಹೌದು. ಮತ್ತೆ ಮನೆಗೆ ಸಗಣಿ ಈಗಾಗಲೇ ಸಾಮಾನ್ಯ ನಾವು ಒಂದೊಂದು ಲೋಡ್ ತಕೊಂಡ್ರೆ 30-25 ಬಿದ್ದೇ ಬೀಳ್ತದೆ. ಹಾಗಾಗಿ ಅದರ ಸಗಣಿ ಗಂಜಲ ಗೊಬ್ಬರ ಆಗುತ್ತೆ ಅಂತೇಳಿ ಒಂದು ಅವನು ಇಟ್ಕೊಳ್ಳೇಬೇಕಾಗಿದೆ. ಅಲ್ಲ, ಇಲ್ಲಿ ಹೈನುಗಾರಿಕೆ ಇಲ್ಲದಿದ್ರೆ ಇಲ್ಲಿ ಹತ್ತಿರ ಯಾವುದೇ ಒಂದು ಡೈರಿಗಳಿಲ್ಲ. ಅವರು ಅಲ್ಲಿ ಮನೆಯಲ್ಲಿ ಪ್ರಾಣಿಗಳನ್ನು ಅಂದ್ರೆ ದನಗಳನ್ನು ಸಾಕೊಂಡು ಹಾಲು ಬಳಕೆಗಾಗಿ ಕೆಲವರು ಅದನ್ನೇ ಮಾಡ್ತಾರೆ. ಮಾರುವವರು ಇಲ್ಲ ಇಲ್ಲಿ? ಮಾರುವವರು ಇಲ್ಲ, ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಮಾಡಿದ್ರು 10 ಕಿಲೋಮೀಟರ್ ಹೊರಗಡೆನೆ ನಾವು ಅದು ಮಾರೋದಕ್ಕೆ ಹೋಗ್ಬೇಕು, ವಿನಃ ಇಲ್ಲಿ ಸಪ್ಲೈ ಹತ್ತಿರಲ್ಲೂ ಇದು ಇಲ್ಲ. ಹಾಗಾಗಿ ಏನಾಗ್ತದೆ, ನಮ್ಗೆ ಅದನ್ನು ವರ್ಕೌಟ್ ಆಗುದಿಲ್ಲ. ಇಲ್ಲಿ ನಾವು 10 ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ಅದರಲ್ಲೇ ಇದಾಗ್ಬಿಡ್ತದೆ. ಸಂಗ್ರಹಕ್ಕೆ ವಾಹನ ಬರಲ್ಲ ಇಲ್ಲಿ? ಸಂಗ್ರಹಕ್ಕೆ ವಾಹನ ಬರೋದಿಲ್ಲ. ಬರೋದಿಲ್ಲ ಅಂತಂದ್ರೆ ಅವ್ರವ್ರ ಮನೆಗೆ ಬಳಕೆ ಆಗುವಷ್ಟಂತೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದ ಬಂತು ಅಂತ ಹೇಳಿದ್ರೆ ಅವರು ಕೂಡ ಒಂದ್ ಸ್ವಲ್ಪ ಇನ್ನೊಂದೆರಡು ದನಗಳನ್ನ ಕಟ್ಟಿ ಹಾಲು ಮಾರ್ಲಿಕ್ಕೂ ಕೂಡ ಸಾಧ್ಯತೆ ಇದೆ, ಅವಕಾಶ ಇದೆ ಅಂದ್ರೆ ಮಾಡ್ತಾರೆ ಅವರು. ಅಲ್ಲ, ಮಾಡ್ಬೋದಿತ್ತೇನೆ, ಆದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಮನೆ ಎರಡು ಮನೆ ಮಾಡ್ಕೊಂಡ್ರೆ ಅಲ್ಲಿಂದ ಇಲ್ಲಿ ತಮಗೆ ಬರ್ಲಿಕ್ಕೆ ವರ್ಕೌಟ್ ಬೀಳುದಿಲ್ಲ ಅಂತಾರೆ. ಇಲ್ಲಿ ಪ್ರತಿಯೊಂದಕ್ಕೂ ಅದೇ ರೀತಿ ಕಷ್ಟಗಳು. ಹೌದೌದು, ಕಷ್ಟ ಅಂತಂದ್ರೆ ಅವರು ಅಕಸ್ಮಾತ್ ನಾವು ಇಲ್ಲಿ ಯಾವ್ದೇ ಒಂದು ಕೊಡ್ತೇವೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ತಮ್ಗೆ ಪೆಟ್ರೋಲ್ ಖರ್ಚು ಹುಟ್ಟುದಿಲ್ಲ ಅಂತ, ಅದು ಸಮಸ್ಯೆ. ಅದೇ, ಒಂದು 100 ಲೀಟರ್ ಆಗುವಷ್ಟು, ಈಗ ನೀವು 80 ಮನೆ ಇದಾವ್ ಅಂತ ಹೇಳಿದ್ರಲ್ಲ, ಒಂದು 100 ಲೀಟರ್ ಹಾಲು ಸಿಗುತ್ತಂದ್ರೆ ಅವ್ರು ಬರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನೀವು ಯಾರ್ಯಾರು ಸಾಕ್ತಾ ಇದ್ದೀರಿ ಅವರೆಲ್ಲರೂ ಮಾತಾಡಿಕೊಂಡು ನಾವು ಅವ್ರಿಗೆ 100 ಲೀಟರ್ ಹಾಲು ಕೊಡ್ಲಿಕ್ಕೆ ಸಾಧ್ಯತೆ ಇದ್ರೆ ನಾವು ಮಾತಾಡೋಣ, ಅವ್ರ ಜೊತೆ ಕರೆಸೋಣ, ಹಂಗೇನಾದ್ರೂ ಮಾತಾಡಿದ್ರೆ ನೀವು ಪ್ರತಿ ವರ್ಷ ಈ ವರ್ಷ 100 ಲೀಟರ್ ಕೊಡ್ತೀರಿ, ಮುಂದಿನ ವರ್ಷ 150, ಇನ್ನೊಂದು ವರ್ಷ 200, ಹಿಂಗೆ ಏರ್ಕೊಂತ ಹೋಯ್ತು ಅಂದ್ರೆ ನಿಮ್ಮ ಹೈನುಗಾರಿಕೆನೂ ಕೂಡ ಒಂದು ವೃತ್ತಿ ಆಗುತ್ತೆ, ನಿಮಗೆ ಒಂದು ಸ್ವಲ್ಪ ಹಣದ ಮೂಲ ಹೆಚ್ಚಾಗುತ್ತೆ. ಇವತ್ತು 2 ಲೀಟರ್ ಕೊಟ್ಟರು ಅಂದ್ರೆ 80 ರೂಪಾಯಿ ಆಯಿತು, ತಿಂಗಳಿಗೆ ಹೆಚ್ಚು ಕಡಿಮೆ 2,500 ರೂಪಾಯಿ ಆಗುತ್ತೆ. ಹಿಂಗೆ ಆದಾಯದ ಮೂಲಗಳು ಬೇರೆ ಬೇರೆ ಇದ್ದಷ್ಟು ನಮ್ಗೆ ಅನುಕೂಲ ಜಾಸ್ತಿ. 2 ಎಮ್ಮೆ ಜಾಸ್ತಿ ಕಟ್ಟೋದ್ರಿಂದ 4 ಲೀಟರ್ ಜಾಸ್ತಿ ಹಾಲು ಕರೀಲಿಕ್ಕೆ ಸಾಧ್ಯತೆ ಇದೆ. ಹಿಂಗೆ ಮಾತಾಡ್ಕೋಬೇಕು ಒಬ್ರಿಗೊಬ್ರು, ಸಾಧ್ಯತೆ ಇಲ್ವಾ? ಅದು ಇಲ್ಲಿ ಏನಾಗಿದೆ ಅಂತಂದ್ರೆ ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿ 3 ಮನೆ, 1 ಕಿಲೋಮೀಟರ್ ಹೊರಗೆ 4 ಮನೆ, ಒಬ್ಬರೇ ಒಬ್ಬರ ಭೇಟಿಗಳು ಕಡಿಮೆ. ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸೆಂಟರ್ ಜಾಗ ಇಲ್ಲ. ಇಲ್ಲಿ ಸೆಂಟರ್ ಮಾಡ್ಕೋಬೇಕು, ಇಂಥ ಸೆಂಟರ್ಗೆ ಇಷ್ಟೊತ್ತಿಗೆ ಬರುತ್ತೆ ಗಾಡಿ, ನೀವೆಲ್ಲರೂ ತಂದು ಹಾಕಬೇಕು ಅನ್ನೋಂತ ಒಂದು. ಇನ್ನೊಂದು ಅಂದ್ರೆ ಈಗಾಗಲೇ ಒಟ್ಟು ಕುಟುಂಬಗಳು ಕಡಿಮೆ, ಒಬ್ಬ ಇಬ್ಬ ಇರುವುದು, ಇನ್ನು ಕೆಲವರು ಬಡವರು ಕೂಲಿಕಾರರು, ಅದನ್ನು ಮಾಡಿಕೊಂಡ್ರೆ ಮನೆ ಕೆಲಸನೇ ಮಾಡ್ತಾ ಉಳಿಬೇಕು ಒಬ್ಬ. ಈ ಕೂಲಿಕಾರ ಆದವ ಅವನಿಗೇನ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಅವ್ನು ಸಂಜೆ ಬರ್ತಾನೆ. ಒಬ್ಬರೇ ಅಲ್ಲೂ ಇರುವವರು ಒಂದು ಕುಟುಂಬ ಅಂದ್ರೆ ಒಂದು ಗಂಡ ಹೆಂಡತಿ ನನ್ನ ಮಕ್ಕಳಿರ್ತಾರೆ, ಅವರಿಗೆ ಬೆಳಗ್ಗೆ ಸಂಜೆ ಅಲ್ಲಿ ಕೆಲಸ ಮಾಡಲೇಬೇಕಾಗ್ತದೆ, ಅವಾಗ ಸ್ವಲ್ಪ ಕಷ್ಟದಾಯಕ ಆಗ್ತದೆ. ಯಾಕೆಂದ್ರೆ ಪ್ರತಿ ಆ ರೈತ ಕೂಲಿಗೆ ಹೋಗುವವನಿಗೆ ಏನಾಗ್ತದೆ, ಜಮೀನೆಲ್ಲ ಕಡಿಮೆ ಇರ್ತದೆ, ಹುಲ್ಲು ಕಡಿಮೆ ಇರ್ತದೆ, ತಗೊಳ್ಬೇಕಾಗ್ತದೆ, ಇದೆಲ್ಲ ಸಮಸ್ಯೆಗಳಿಂದ ಇಲ್ಲಿ ಮಾಡೋರು ಕಡಿಮೆ. ಹಂಗೂ ಇರುತ್ತೆ ನಿಜ ನೀವು ಹೇಳಿದ್ರು, ಬಟ್ ಇನ್ನೊಂದು ರೀತಿಯಿಂದ ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯತೆ ಇದೆ. ಈ ಸಗಣಿ ಗಂಧಲ ಬರುತ್ತಲ್ಲ, ನೀವು ನೇರವಾಗಿ ಹೊಲಕ್ಕೆ ಹಾಕೋದು ಅಥವಾ ಗೋಬರ್ ಗ್ಯಾಸ್ ಮಾಡಿ ಸ್ಲರಿಯನ್ನು ಬಿಡೋದು, ಅದಕ್ಕೆ ನೀರಾವರಿ ಜೊತೆ ಕನೆಕ್ಟ್ ಮಾಡೋದು, ಹಿಂಗೇನು ಮಾಡ್ತೀರಾ? ಕೆಲವರು ಮಾಡಿದ್ದಾರೆ ಅದನ್ನ, ಸ್ಲರಿಯನ್ನ ಮರಕ್ಕೆ ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದೆರಡು ಕಡೆ. ಇಲ್ಲಿ ಮಾಡಲಿಕ್ಕೆ ಅಂತಂದ್ರೆ ಸಮತಟ್ಟ ಭೂಮಿ ಅಲ್ಲ, ಏರುಪೇರುಗಳ ಭೂಮಿಯಲ್ಲಿ. ಹಾಗಾಗಿ ಅದನ್ನು ಮಾಡೋದು ಸ್ವಲ್ಪ ಕಷ್ಟದಾಯಕ. ಅದಕ್ಕೆ ಇನ್ನೇನು ಯಂತ್ರೋಪಕರಣಗಳನ್ನು ಬಳಸಿ ಮಾಡಬಹುದಿತ್ತು, ಆದರೆ ಅದಕ್ಕೆ ಹಣವನ್ನು ಹಾಕಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದಾರೆ. ಇನ್ನು ಮಾಡ್ತಾ ಇದ್ದಾರೆ ಕೆಲವರು, ಆ ಗನ್ಲನ್ನು ಸೀದ ಮರಕ್ಕೆ ಬಿಡುವಂತದ್ದು ಆ ರೀತಿ ಮುಂದೆ ಮಾಡಬಹುದು. ನೀವು ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿಕೊಂಡಿದ್ದು? ನಮ್ಮದು ಇಲ್ಲಿ ಹರಿಯುವ ನೀರು, ನಮ್ಮದು ಪಂಪ್ ನೀರು ಕಡಿಮೆ, ಹರಿಯುವ ನೀರು ಪೂರ್ವದರಿಂದ ಇಲ್ಲಿಂದ ಸಾಣ 2 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಿಂದ ನಾವು ಅವರು ಒಂದೊಂದು ದಿನಕ್ಕೆ ಒಬ್ಬೊಬ್ಬರಿಗೆ ಭಾರಿ ಅದು, ಒಬ್ಬೊಬ್ಬರಿಗೆ ಒಂದೊಂದು ಮನೆಯವರಿಗೆ ಒಂದೊಂದು ದಿನ ಭಾರಿ. ಆ ಭಾರಿಯಲ್ಲಿ ನಾವು ಆ ದಿನವನ್ನ ಒಂದು ಕಟ್ಟು ಮಾಡಿದ್ದೇವೆ. ಅದಕ್ಕೆ ಅಂದ್ರೆ ಕೆರೆ ಅಂತ ಹೇಳ್ತೇವೆ. ಆ ಕೆರೆಯನ್ನ ಇವತ್ತು ನಾವು ಸಂಜೆ ಕಟ್ಟೋದು, ನಾಳೆ ಬೆಳಗ್ಗೆ ಎದ್ದು ಬಿಡುದು. ಅಲ್ಲಿಂದ ನಾವೆಲ್ಲ ಸ್ಪ್ರಿಂಕ್ಲರ್ ಮಾಡಿದ್ದೇವೆ, ಪೈಪ್ ಅನ್ನು ಅಳವಡಿಸಿಕೊಂಡು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೇವೆ ನೀರು ಪೂರೈಕೆ. ಆದ್ದರಿಂದ ಮಾಡ್ತಾ ಇದ್ದೇವೆ. ಈಗ ಭತ್ತ ನಿಮಗೆ ಮನೆಗೆ ಊಟಕ್ಕಾಯ್ತು, ಸ್ವಲ್ಪ ಅಡಿಕೆ ಬೆಳೆದಿರಿ, ತೆಂಗು ಬೆಳೆದಿರಿ, ಕಾಸಿಗಾಯ್ತು ಮಾರ್ಲಿಕ್ಕೆ, ಅದಕ್ಕೆಲ್ಲ ಮತ್ತೆ ಬೇರೆ ಆದಾಯದ ಮೂಲ ಏನು ನಿಮಗೆ ಇಲ್ಲಿ? ಬೇರೆ ಪೂರ್ವಜರು ಮಾಡ್ತಾ ಇದ್ರು, ಉದ್ದು ಮಾಡ್ತಾ ಇದ್ರು, ಹೆಸರು ಮಾಡ್ತಾ ಇದ್ರು, ಹುರುಳಿ ಮಾಡ್ತಾ ಇದ್ರು, ಬೇಕಷ್ಟು ಬಾಳೆ ಇದೆಲ್ಲ ಮಾಡ್ತಾ ಇದ್ರು. ಇವಾಗ ಈ ಪ್ರಾಣಿ ಕಾಟಗಳಲ್ಲಿ ಅದು ಯಾವುದು ಮಾಡ್ತಾ ಇಲ್ಲ. ಈಗೇನಿದ್ರು ಮೇನ್ ಆಗಿ ನಮ್ದು ಇಲ್ಲಿ ಅಡಿಕೆ ತೆಂಗು ಎರಡೇ ಬೆಳೆಗಳು ಹೆಚ್ಚಾಗ್ತಾ ಇದಾವೆ. ಅದಕ್ಕೂ ಪ್ರಾಣಿ ಕಾಟಗಳು ಇದಾವೆ. ಈಗಾಗಲೇ ಈ ತೆಂಗನ್ನು ಮಂಗ ತಿಂತದೆ, ಕ್ಯಾಶಾಳೆ ಹೇಳುವ ಒಂದು ಪ್ರಾಣಿ ಅದೆ ಅದು ತಿಂತದೆ. ಅಡಿಕೆಗಳು ಈಗಾಗಲೇ ಹಿಂಗೆ ಸ್ವಲ್ಪ ಹಣ್ಣಾಗುವ ತನಕ ಮಂಗನಗಳಲ್ಲಿ ಬಂದು ತಿಂದು ಹೊತ್ತಾಕ್ಬಿಡ್ತವೆ, ಅದು ಸ್ವಲ್ಪ ಹಾಳಾಗ್ತದೆ ಅಡಿಕೆ. ಹೀಗೆ ಪರ್ಯಾಯವಾಗಿ ಬೆಳೆಯುವಂತಹದ್ದು ಇಲ್ಲಿ ಕಷ್ಟದಾಯಕವಾದ ಈ ಪ್ರಾಣಿ ಕಾಟಗಳಲ್ಲಿ. ನೀವು ಜೇನು ಕೂಡ ಸಾಕಾಣಿಕೆ ಮಾಡಿರಿ, ಎಷ್ಟು? ಒಂದು 10 ಪೆಟ್ಟಿಗೆಗಳಿದ್ದಾವೆ. ಅದು ಈ ಹವಾಮಾನ ವೈಪರೀತ್ಯದಲ್ಲಿ ಸ್ವಲ್ಪ ಉತ್ಪನ್ನಗಳು ಕಡಿಮೆ ಆಗಿದ್ದಾವೆ. ಯಾಕೆಂದ್ರೆ ಈ ಕಳೆದ ವರ್ಷ ನೋಡಿದಾಗ ಅದು ಸಾಮಾನ್ಯ ತಿಂಗಳಲ್ಲಿ 4 ಬಾರಿಯಿಂದ 5 ಬಾರಿ ತುಪ್ಪ ತೆಗೆಯಬೇಕಿತ್ತು. ಈ ಹವಾಮಾನದಲ್ಲಿ ಈ ಕಾಡು ಹೂವುಗಳಿರ್ತಾವಲ್ಲ ಅವು ಸರಿ ಆಗ್ತಾ ಇಲ್ಲ ಈ 3-4 ವರ್ಷಗಳಾದವು. ಮತ್ತೆ ಅದಕ್ಕೆ ಒಂದು ರೀತಿ ರೋಗಗಳು, ಮೊಟ್ಟೆ ಕೊಳೆಯುವ ರೋಗ ಅಂತ ಹೇಳ್ತದೆ, ಆ ರೋಗ ಬಂದು ಹೋಗೋಗ್ಬಿಡ್ತದೆ. ಹಾಗಾಗಿ ಅದರಲ್ಲೂ ಸ್ವಲ್ಪ ಆದಾಯ ಕಡಿಮೆ ಆಗ್ತಾ ಇದೆ ಬಿಟ್ಟರೆ ಹೆಚ್ಚಾಗ್ತಾ ಇಲ್ಲ ಈ ಹವಾಮಾನಗಳಿದೆ. ಯಾಕೆಂದ್ರೆ ಮಧ್ಯೆ ಮಳೆಯಾಗೋದು ಆ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? ನಾನು 1-8 ವರ್ಷ ಆಯ್ತು. ಅದು ಮುಂಚೆ ಪ್ರಾರಂಭದಲ್ಲಿ ಚೆನ್ನಾಗಿತ್ತ? ಪ್ರಾರಂಭದಲ್ಲಿ ಚಲೋ ಇತ್ತು, ಚೆನ್ನಾಗಿತ್ತು. ಅದು ಏನಿರುತ್ತೆ ಹವಾಮಾನದ ಮೇಲೆ ಇರ್ತದೆ. ಅದಕ್ಕೆ ಜೇನುಗೆ ಏನಿದ್ರು ಹವಾಮಾನ ಆಗುವ ಕಾಡಿನಲ್ಲಿ ಅಂತ ಹೂವುಗಳು ಸರಿಯಾಗಿ ಆಯ್ತು, ಮಕರಂದ ಸಿಕ್ತು ಅಂತ ಆದ್ರೆ ಬೆಳೆ ಚೆನ್ನಾಗಿರ್ತದೆ. ಇದೇನಾಗಿರ್ತದೆ, ಅವು ಸಾಮಾನ್ಯ ಮಾರ್ಚ್ ಏಪ್ರಿಲ್ ಅಲ್ಲಿ ಸಾಮಾನ್ಯ ಎಲ್ಲ ಬೆಟ್ಟಗಳು ಹೂ ಆಗ್ತದೆ. ಆ ಟೈಮ್ ಮೇಲೆ ಮೋಡ ಆದ್ರೆ ಅಥವಾ ಮಳೆ ಹೊಯ್ದುಬಿಟ್ರೆ ಅದಕ್ಕೆ ಮಕರಂದ ಸಿಗುವುದೇ ಇಲ್ಲ. ಹಾಗಾಗಿ ಅದು ತರುವಂತಹ ಮಕರಂದಗಳು ಕಡಿಮೆ ಆಗಿ ಬೆಳೆ ಕಡಿಮೆ ಆಗ್ತಾ ಹೋಗ್ತದೆ. ಒಳ್ಳೇದು ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಕಷ್ಟ ಸುಖ ನೈಸರ್ಗಿಕವಾಗಿ ಬರ್ತಾನೆ ಇರ್ತದೆ, ಅದ್ರ ಜೊತೆ ಅನುಸಂಧಾನ ಇರಬೇಕು ಜೀವನ. ಅದನ್ನ ಮಾಡ್ಕೊಂಡಿದ್ರಿ, ಖುಷಿಯಿಂದನೇ ಇದ್ದೀರಿ ಅಲ್ವಾ? ಹಾ, ಇದ್ದದ್ರಲ್ಲಿ ನಾವು ಖುಷಿಯಿಂದ ಇದ್ದೇವೆ. ನಮ್ಮ ಬೆಳೆ ನಾವು ಮಾಡಿದಂತಹದ್ದು ಇದು ಅಂತ ಹೇಳಿ ಹನಿ ಇದ್ರು ಸ್ವಲ್ಪ ಸಂತೋಷವಾಗಿ ನಾವು ಬೆಳೆಯನ್ನು ಮಾಡ್ತಾ ಇದ್ದೇವೆ. ಮಕ್ಕಳೆಲ್ಲ ಓದ್ತಾ ಇದಾರೆ? ಮಕ್ಕಳು ಓದ್ತಾ ಇದಾರೆ. ಅವ್ರು ಓದೋದು ಖುಷಿ ಕೊಡುತ್ತಾ? ಹಾ, ಓದ್ತಾರೆ. ಅಡ್ಡಿಲ್ಲ, ಧನ್ಯವಾದ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಧನ್ಯವಾದ. ಧನ್ಯವಾದ. ರೈತ ಬಾಂಧವರೇ, ಕುಮಟಾ ತಾಲೂಕು ಖಂಡಗಾರದ ಸುಬ್ರಹ್ಮಣ್ಯ ವಿ ಭಟ್ ಅವರ ಕೃಷಿ ಅನುಭವಗಳನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶೆಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ್ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಪಹಲಿ ವಾಲಿ ಬಾತ್ ಕಾ ಪರಂತು ಸಭಿ ಡಾಲೆ ಸಭಿ ಆಜ್ ಭೀ ಲಾಖೋ परंपरागत विधि से बदलवा रहे हैं, पर्चा कम और उपज की कीमत भी बेहतर पा रहे हैं। सच है? एक्सपीरियंस से बता रहा है, ग्रुप में पास में नहीं किया है। ठीक है भाई, मैं भी ऐसे तेरे खेती शुरू करूँगा। माटी से प्रेम की परंपरा है, परंपरागत खेती। ರೈತರಿಗೆ ಸಲಹೆ. ಎತ್ತುಗಳನ್ನು ಕಾಡುವ ರೋಗಗಳಲ್ಲಿ ಹೆಗಲು ಬಾವು ಒಂದು ಮುಖ್ಯವಾದ ರೋಗ. ಹೊಲದಲ್ಲಿ ದುಡಿಯಲು ಹಾಗೂ ಗಾಡಿಗಳನ್ನು ಎಳೆಯಲು ಎತ್ತಿನ ಹೆಗಲು ಹಾಗೂ ಕಾಲುಗಳು ಆರೋಗ್ಯವಾಗಿರಬೇಕು. ಈ ಎರಡೂ ಅಂಗಗಳು ಬೇನೆಗೆ ಒಳಗಾದರೆ ಅಂತಹ ಎತ್ತಿಗೆ ಬೆಲೆ ಇರುವುದಿಲ್ಲ. ಈ ರೀತಿಯ ಬೇನೆಗಳು ಕೃಷಿಯ ಕೆಲಸಗಳಲ್ಲಿ ಬಾಧೆ ತರುವುದಲ್ಲದೆ ರೈತರ ಆದಾಯವನ್ನ ಕುಂಠಿತಗೊಳಿಸುತ್ತವೆ. ಕೃಷಿ ಚಟುವಟಿಕೆಗಳು ಹೆಚ್ಚಾಗಿರುವಂತಹ ಜೂನ್ ಜುಲೈ ನಂತರದ ತಿಂಗಳುಗಳಲ್ಲಿ ಇದು ಎತ್ತುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದನ್ನು ಗುಣಪಡಿಸದಿದ್ದರೆ ವರ್ಷಪೂರ್ತಿ ಈ ಹೆಗಲು ಬಾವು ರೋಗ ಎತ್ತುಗಳನ್ನು ಕಾಡುತ್ತವೆ. ಈ ಹೆಗಲು ಬಾವಿಗೆ ಕಾರಣಗಳು ಏನೆಂದರೆ ಕೃಷಿ ಭೂಮಿಯ ಉಳುಮೆಗಾಗಿ ಉಪಯೋಗಿಸುವಂತಹ ನೊಗವನ್ನ ಎತ್ತಿನ ಹೆಗಲಿನ ಮೇಲೆ ಬಹಳ ಕಾಲ ಇಟ್ಟಿರುವುದರಿಂದ ಹೆಗಲು ಬಾವು ಉಂಟಾಗುತ್ತದೆ. ನೊಗವು ಚರ್ಮದ ಮೇಲೆ ಪದೇ ಪದೇ ಉಜ್ಜುವುದರಿಂದ ಚರ್ಮದ ಹಾಗೂ ಅದರ ಕೆಳಗಿನ ಮಾಂಸದ ಭಾಗವು ಹಾನಿಗೊಳಗಾಗಿ ಬಹಳ ಗಂಟೆಗಳ ಕಾಲ ದುಡಿಸಿದ ಮರುದಿನವೇ ಕೆಂಪು ಮಿಶ್ರಿತ ದ್ರವವು ಚರ್ಮದ ಕೆಳಗೆ ಸಂಗ್ರಹವಾಗಿ ಕುತ್ತಿಗೆಯು ಉಬ್ಬುತ್ತದೆ. ಮಳೆಗಾಲದಲ್ಲಿ ಬೆವರು ಆವಿಯಾಗದೆ ಚರ್ಮವನ್ನ ಹಾನಿ ಮಾಡುತ್ತವೆ. ನೊಗವು ಭಾರವಾಗಿದ್ದು ಒರಟಾಗಿದ್ದರೆ ಸಮಸ್ಯೆ ಬೇಗ ಕಾಣಿಸಿಕೊಳ್ಳುತ್ತದೆ. ಎರಡೂ ಎತ್ತುಗಳು ಸಮ ಜೋಡಿಯಲ್ಲಿಲ್ಲದಿದ್ದರೆ ಕಡಿಮೆ ಎತ್ತರವಿರುವ ಎತ್ತಿನ ಮೇಲೆ ಹೆಚ್ಚು ಭಾರ ಬೀಳುತ್ತದೆ. ಇದರಿಂದ ಹೆಗಲುಬ್ಬು ಬರಲು ಕಾರಣವಾಗುತ್ತದೆ. ಈ ಹೆಗಲು ಬಾವಿನ ಲಕ್ಷಣಗಳು ಹೇಗಿರುತ್ತದೆ ಎಂದರೆ ಎತ್ತುಗಳನ್ನು ಹೆಚ್ಚು ದುಡಿಸಿದ ಒಂದೆರಡು ದಿನಗಳಲ್ಲಿ ಹೆಗಲು ಬಾವು ಬರುತ್ತದೆ. ಈ ಸಮಯದಲ್ಲಿ ಹೆಗಲನ್ನು ಮುಟ್ಟಿದರೆ ಮೆತ್ತಗಿದ್ದು ಚರ್ಮದ ಕೆಳಗೆ ದ್ರವದ ಸಂಗ್ರಹ ಕಂಡುಬರುತ್ತದೆ. ಬಹಳ ನೋವು ಇರುತ್ತದೆ. ಕುತ್ತಿಗೆ ಬಗ್ಗಿಸಿ ಮೇವು ತಿನ್ನಲು ತೊಂದರೆಯಾಗಿ ಒಂದೆರಡು ವಾರದ ನಂತರ ದ್ರವ ಪದಾರ್ಥವು ಕಡಿಮೆಯಾಗಿ ಮಾಂಸದ ಭಾಗವು ಉಳಿದುಕೊಳ್ಳುತ್ತದೆ. ಎರಡು ಮೂರು ತಿಂಗಳಿನ ನಂತರ ಗಟ್ಟಿಯಾದ ಗಡ್ಡೆಗಳು ಉಳಿದುಕೊಳ್ಳುತ್ತವೆ. ಕೆಲವೊಮ್ಮೆ ಈ ಗಡ್ಡೆಗಳು ಕೀವಿನಿಂದ ತುಂಬಿಕೊಂಡು ಒಡೆಯಲುಬಹುದು. ಕೆಲವು ಎತ್ತುಗಳಲ್ಲಿ ಗಡ್ಡೆಯಿದ್ದರೂ ದುಡಿಸುವುದರಿಂದ ಹೆಗಲಿನ ಮೇಲೆ ಗಾಯವಾಗಿ ನೆತ್ತರು ಸೋರುತ್ತದೆ ಹಾಗೂ ಹುಳುಗಳು ಕೂಡ ಬೀಳುತ್ತವೆ. ಈ ಹೆಗಲು ಬಾವಿಗೆ ಚಿಕಿತ್ಸೆ ಏನೆಂದರೆ ಹೆಗಲು ಬಾವು ಕಂಡ ಕೂಡಲೇ ಚಿಕಿತ್ಸೆ ನೀಡಿದರೆ ಉಬ್ಬಿರುವ ದ್ರವ ಪದಾರ್ಥವು ಕಡಿಮೆಯಾಗುತ್ತದೆ. ನೋವು ನಿವಾರಕ ಇಂಜೆಕ್ಷನ್ ಹಾಗೂ ಎತ್ತುಗಳಿಗೆ ವಿಶ್ರಾಂತಿ ಈ ಸಮಯದಲ್ಲಿ ಅಗತ್ಯ. ಕೆಲವೊಮ್ಮೆ ಸಣ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ದ್ರವವನ್ನು ತೆಗೆಯಬೇಕಾಗುತ್ತದೆ. ಹೆಗಲು ಬಾವು ಕಾಣಿಸಿಕೊಂಡು ಹಲವಾರು ತಿಂಗಳಿನ ನಂತರ ಚಿಕಿತ್ಸೆಗೆ ಬಂದಲ್ಲಿ ಇಂಜೆಕ್ಷನ್ ಹಾಗೂ ಮುಲಾಮುಗಳು ಪ್ರಯೋಜನ ಆಗುವುದಿಲ್ಲ. ಗಟ್ಟಿಯಾಗಿರುವ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ನುರಿತ ಪಶುವೈದ್ಯರಿಂದ ತೆಗೆಸಬೇಕಾಗುತ್ತದೆ. ಶಸ್ತ್ರಚಿಕಿತ್ಸೆ ನಂತರ ಕೆಲವು ದಿನಗಳಲ್ಲಿ ಎತ್ತುಗಳನ್ನು ಮತ್ತೆ ಕೆಲಸಕ್ಕೆ ಉಪಯೋಗಿಸಬಹುದು. ಗಡ್ಡೆಗಳಲ್ಲಿ ಕೀವು ತುಂಬಿದರೆ ಆಪರೇಷನ್ ಮಾಡಿಸಬೇಕು. ಈ ಇಂಜೆಕ್ಷನ್ ಮುಲಾಮು ಹೆಚ್ಚು ಪ್ರಯೋಜನ ಆಗದಿರುವುದರಿಂದ ಹಾಗೂ ಶಸ್ತ್ರಚಿಕಿತ್ಸಾ ಸೌಲಭ್ಯಗಳು ಎಲ್ಲ ಕಡೆಯೂ ಲಭ್ಯವಿಲ್ಲದಿರುವುದರಿಂದ ರೈತರು ಮುಂಜಾಗ್ರತೆ ಕ್ರಮಗಳಿಂದ ಎತ್ತುಗಳಿಗೆ ಈ ಬೇನೆಯು ಬರದಂತೆ ನೋಡಿಕೊಳ್ಳುವುದು ಅವಶ್ಯ. ಎತ್ತುಗಳನ್ನು ದಿನಪೂರ್ತಿ ಉಳುಮೆಗೆ ಬಳಸದೆ 4-5 ಗಂಟೆಗಳವರೆಗೆ ಮಾತ್ರ ಬಳಸಬೇಕು. ಉಳುಮೆ ನಡುವೆ ವಿಶ್ರಾಂತಿಯನ್ನು ಕೊಡಬೇಕು. ಎರಡು ಎತ್ತುಗಳು ಸಮಜೋಡಿಯಾಗಿರುವಂತೆ ನೋಡಿಕೊಳ್ಳಬೇಕು. ನೊಗವು ಹಗುರವಾಗಿಯೂ ಮೃದುವಾಗಿಯೂ ಇರುವಂತೆ ನೋಡಿಕೊಳ್ಳಬೇಕು. ಬಂಡಿಗಳಿಗೆ ಟೈರ್ ಗಾಲಿಗಳನ್ನು ಅಳವಡಿಸುವುದು ಸೂಕ್ತ. ನೊಗಗಳಿಗೆ ಎಣ್ಣೆಯನ್ನ ಸವರಿ ಹಾಗೂ ಇತರೆ ಕ್ರಮಗಳಿಂದ ಮೃದು ಮಾಡಿರಬೇಕು. ರೈತರಿಗೆ ಸಲಹೆ ಕೇಳಿದ್ರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ನಮಸ್ಕಾರ, ನಾನು ಡಾಕ್ಟರ್ ಮಾಲ್ತೇಶ್ ಹೊಂಡಿ, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಬಂದಿದ್ದು. ಸೊ ಈ COVID-19 ರೂಪಾಂತರಿ ತಳಿ ಒಮಿಕ್ರಾನ್ ಬಗ್ಗೆ ನಿಷ್ಕಾಳಜಿ ಬೇಡ, ಅದು ಕೇವಲ ಒಂದು ಸಾಮಾನ್ಯ ನೆಗಡಿ ಅಂತ ನಿಷ್ಕಾಳಜಿ ಮಾಡದೆ ಎಚ್ಚರಿಕೆ ವಹಿಸಿ ಯಾಕಂದರೆ ಕೆಲವರಲ್ಲಾದರೂ ತೀವ್ರ ಸ್ವರೂಪಕ್ಕೆ ಮುಟ್ಟಬಹುದು. ಅದು ನಿಮ್ಮ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು. ಇವರನ್ನ ರಕ್ಷಣೆ ಮಾಡಬೇಕು ಹಾಗೂ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಈ ಒಮಿಕ್ರಾನ್ ರೂಪಾಂತರಿ ತಳಿಯನ್ನು ಕೂಡ ನಾವು ಎಚ್ಚರಿಕೆಯಿಂದ ವಹಿಸಿ ಟೆಸ್ಟಿಂಗ್ ಅನ್ನ ಮಾಡಿಸಿ ನಮ್ಮ ರಕ್ಷಣೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸ್ತೀನಿ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲ ಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ, ಸಂಬಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ನಮಸ್ಕಾರ ಗೆಳೆಯರೇ, ಇದೀಗ ಸಮಯ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ ಕೇಳುವುದಕ್ಕಾಗಿ. ಹೌದು ಗೆಳೆಯರೇ, ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿಯ ಈ ಎಪಿಸೋಡ್ನ ವಿಷಯ ಹಿರಿಯರ ಆರೈಕೆ, ಯುವ ಪೀಳಿಗೆಯ ಕರ್ತವ್ಯ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ವೃದ್ಧರ ಆರೈಕೆಗೆ ಸಂಬಂಧಿತ ಅನೇಕ ಯೋಜನೆಗಳನ್ನು ನಡೆಸ್ತಾ ಇದೆ. ಗೆಳೆಯರೇ, ಮನೆಯಲ್ಲೇ ತಮ್ಮ ಹಿರಿಯರನ್ನು ನೋಡಿಕೊಳ್ಳುವ ಕರ್ತವ್ಯ ನಿಭಾಯಿಸುತ್ತಾ ಇರುವಂತಹ ಯುವ ಜನರು ನಿಜಕ್ಕೂ ಅಭಿನಂದನೆಗೆ ಪಾತ್ರರು. ದೇಶದಲ್ಲಿ ದಿನೇ ದಿನೇ ಆಗುತ್ತಿರುವ ಚಿಕಿತ್ಸಾ ಸುಧಾರಣೆಗಳು, ಸೌಲಭ್ಯಗಳಿಂದಾಗಿ ಜನರ ಆಯು ದೀರ್ಘವಾಗತೊಡಗಿದೆ. ಆದರೆ ಇಳಿ ವಯಸ್ಸಿನಲ್ಲಿ ಶರೀರ ದುರ್ಬಲವಾಗುತ್ತದೆ ಮತ್ತು ವೃದ್ಧರಿಗೆ ಆಸರೆ ಬೇಕಾಗುತ್ತೆ. ಹಾಗೆ ನೋಡಿದರೆ ವೃದ್ಧರ ಆರೈಕೆಗಾಗಿ ಸರ್ಕಾರ ವಿಭಿನ್ನ ಯೋಜನೆಗಳನ್ನು ಪ್ರಾರಂಭಿಸಿದೆ. ಆದರೂ ಪರಿಜನರ ವತಿಯಿಂದ ಅವರ ಆರೈಕೆ ಮತ್ತು ಸಮ್ಮಾನದ ಮಹತ್ವ ಎಲ್ಲಕ್ಕಿಂತಲೂ ಮುಖ್ಯವಾಗಿದೆ. ಬನ್ನಿ ಕೇಳೋಣ, ವೃದ್ಧರ ಆರೈಕೆ ಯುವ ಪೀಳಿಗೆಯ ಕರ್ತವ್ಯ ಎಂಬ ವಿಷಯಕ್ಕೆ ಸಂಬಂಧಿಸಿದ ಇಂದಿನ ಕಾರ್ಯಕ್ರಮ. ಅರೆ ಸ್ವಲ್ಪ ನಿಲ್ಲಿ ಕಾನ್ಸ್ಟೇಬಲ್ ರತನ್ ಅವರೇ. ಸರಿ ಸರ್. ನೆನಪಿದೆಯಾ ಕಳೆದ ವಾರ ನಾವಿಲ್ಲಿ ಹಾದು ಹೋಗ್ತಿದ್ದಾಗ ಆ ವೃದ್ಧ ಮಹಿಳೆ ಇಲ್ಲೇ ಕೂತ್ಕೊಂಡಿದ್ರಲ್ಲ? ಹೌದು ಸರ್, ಅವರು ದಿನ ಇಲ್ಲೇ ಪಾರ್ಕ್ ಅಲ್ಲಿ ಒಬ್ರೇ ಕೂತ್ಕೊಂಡಿರ್ತಾರೆ. ಯಾರಾದ್ರೂ ಏನಾದ್ರೂ ಮಾಡಿಕೊಡ್ತಾರೆ, ಅದನ್ನು ಆಕೆ ತಗೋತಾರೆ. ಹಾಗ್ಯಾಕೆ? ನೋಡಿದ್ರೆ ಒಳ್ಳೆ ಕುಟುಂಬದಿಂದ ಬಂದವರಾಗೆ ಕಾಣಿಸುತ್ತೆ. ಸರಿ, ಅವರಲ್ಲೇ ಮಾತಾಡೋಣ. ಸರಿ ಸರ್. ನಮಸ್ಕಾರ ಅಮ್ಮ. ಪೊಲೀಸರು, ನಾನೇನು ಮಾಡಿಲ್ಲ, ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡಿದ್ದೇನೆ ಅಷ್ಟೇ. ಅರೆ ಅಮ್ಮ ಅವ್ರೆ, ಭಯ ಪಡ್ಕೋಬೇಡಿ, ಇವರು ಎಸ್ಐ ಕಿಶೋರ್ ಸಾಹೇಬ್ರು, ನಾನು ಕಾನ್ಸ್ಟೇಬಲ್ ರತನ್ ಲಾಲ್. ನೀವು ದಿನ ಇಲ್ಲಿ ಕೂತ್ಕೊಂಡಿರ್ತೀರಲ್ಲ, ಏನಾದ್ರೂ ತೊಂದರೆ ಇದೆಯಾ? ಅಮ್ಮ, ನಿಮ್ಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತಿದ್ದೀವಿ. ನಿಮ್ಮ ಮನೆಯಲ್ಲಿದೆ? ನನ್ ಮನೆನಾ? ಆ ಓಣಿಯಲ್ಲಿ ಆ ಕಡೆ ಇದೆ. ಹಾಗಾದ್ರೆ ಇಡೀ ದಿನ ಇಲ್ಲೇ ಕೂತ್ಕೊಂಡು ಏನ್ ಮಾಡ್ತಿರ್ತೀರಿ? ಎಷ್ಟೊಂದು ಬಿಸಿಲಿದೆ, ಕೆಲವೊಮ್ಮೆ ಮಳೆ ಬಂದ್ರೂ ಇಲ್ಲೇ ಇರ್ತಿರಲ್ಲ, ಮನೆಗೆ ಹೋಗಿ ಆರಾಮವಾಗಿರ್ಬಾರ್ದ? ಮನೆಯಲ್ಲಿ ನನ್ಗೆ ಯಾರು ಇಷ್ಟ ಆಗಲ್ಲ, ಊಟ ಇಲ್ಲ, ಔಷಧನೂ ಇಲ್ಲ. ಆದ್ರೆ ಇಲ್ಲಿ ಜನರು ಕರುಣೆ ತೋರಿಸಿ ಏನಾದ್ರೂ ಕೊಡ್ತಾರೆ. ವೃದ್ಧಾಪ್ಯದಲ್ಲಿ ಜೀವನ ನರಕ ಆಗಿದೆ. ಆಳ್ಬೇಡಿ ಅಮ್ಮ, ಆಳ್ಬೇಡಿ, ಆಳ್ಬೇಡಿ. ಅದಿರ್ಲಿ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನನ್ ಮಗ, ಸೊಸೆ, ಮೊಮ್ಮಗ, ಮೊಮ್ಮಗಳು. ಈ ಮನೆ ನನ್ನ ಹೆಸರಲ್ಲಿದೆ. ನನ್ ಮಗ ಅಂತಾನೆ, ಅವನ ಮೇಲೆ ನಾನು ಹೊರೆ ಅಂತ. ಮನೆಯ ಹಿಂದಿನ ಕೊಠಡಿಯನ್ನ ಬಾಡಿಗೆಗೆ ಕೊಟ್ಟಿದ್ದಾನೆ. ಈಗ ನನಗೆ ಅಲ್ಲಿ ಜಾಗನೇ ಇಲ್ಲ. ಅದ್ಯಾಕೆ? ನನ್ ಮಗ ರಂಜಿತ್ ತಾನೇ ಮನೆಯ ಮಾಲೀಕ ಅನ್ಕೊಂಡಿದ್ದಾನೆ. ನೀವು ಚಿಂತೆ ಮಾಡಬೇಡಿ. ಅರೆ ರತನ್ ಲಾಲ್, ಸರ್. ಇವರಿಗೆ ಜ್ವರ ಇದೆ. ಹೌದು ಸರ್, ಹುಷಾರಿಲ್ಲ. ನೀನು ಇವರನ್ನ ಸಿವಿಲ್ ಆಸ್ಪತ್ರೆಗೆ ಕರ್ಕೊಂಡೋಗು, ನಾನು ಇವರ ಮಗ ರಂಜಿತ್ನನ್ನ ಭೇಟಿಯಾಗಿ ಬರ್ತೀನಿ. ಆದ್ರೆ ನೋಡಪ್ಪ, ನನ್ ಮಗ ತಪ್ಪು ತಿಳ್ಕೋಬಹುದು, ನನ್ಗಿಲ್ಲಿ ಇರೋಕು ಬಿಡಲಾರ. ನೀವೇನು ಚಿಂತೆ ಮಾಡಬೇಡಿ, ಬನ್ನಿ ಅಮ್ಮ, ನೀವು ಬನ್ನಿ. ಹೇಳಿ ರಂಜಿತ್ ಅವರೇ, ನಿಮ್ಮ ಅಮ್ಮನ ಬಗ್ಗೆ ನಾನೇನು ಹೇಳಿದ್ನೋ ನಿಮ್ಗೆ ಸ್ವಲ್ಪವೂ ಪಶ್ಚಾತ್ತಾಪ ಆಗಲ್ವಾ? ಸರ್, ನಾನು ನನ್ನ ವತಿಯಿಂದ ಎಷ್ಟು ಸಾಧ್ಯವೋ ಅಮ್ಮನ ನೋಡ್ಕೋತೀನಿ. ಅವರಿಗೆ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಮ್ಮನ ಕೊಠಡಿಯನ್ನ ಬಾಡಿಗೆಗೆ ಕೊಟ್ಟಿದ್ದೀರಂತೆ, ಹೌದೇ? ಹೌದು, ಹಣದ ಅಗತ್ಯ ಇತ್ತು. ಅಮ್ಮ ಮನೇಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಅವಳು ಹೋಗಿ ಪಾರ್ಕ್ ಅಲ್ಲಿ ಕೂತ್ರೆ ನಾನೇನ್ ಮಾಡಕ್ಕಾಗತ್ತೆ? ನೋಡಿ, ಈಗ ನಾನೊಬ್ಬ ಎಸ್ಐ ಅಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಮಾನವೀಯತೆಯ ದೃಷ್ಟಿಯಿಂದ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ನಾನು ಅವ್ರನ್ನ ಆಸ್ಪತ್ರೆಗೆ ಕಳಿಸಿದ್ದೀನಿ. ಧನ್ಯವಾದ. ಇನ್ನುಳಿದ ವಿಚಾರ ನಮ್ಮನೆದ್ದು, ಅದನ್ನ ನಾನು ನೋಡ್ಕೋತೀನಿ. ನೋಡಿ, ವಿಷಯದ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳಿ ರಂಜಿತ್. ಮನೆಯ ಸ್ಥಿತಿಯನ್ನ ಬಿಗಡಾಯಿಸ್ಬೇಡಿ. ನಿಮ್ಮ ಅಮ್ಮ ನಿಮ್ಮ ಈ ಮನೆಯ ಒಡತಿ, ತಾನು ಅಸಹಾಯಕಳು ಅಂತ ತಿಳ್ಕೊಂಡಿದ್ದಾರೆ. ಅವರನ್ನ ಮನೆಯಿಂದ ಹೊರಗೆ ಹೋಗುವ ಹಾಗೆ ಮಾಡಿದ್ಯಾರು? ನೀವು. ಇದು ಕಾನೂನು ಬಾಹಿರ ಅಂತ ಗೊತ್ತಲ್ವಾ ನಿಮ್ಗೆ? ಓ, ಅಂದ್ರೆ ನನ್ನಮ್ಮ ನನ್ನ ವಿರುದ್ಧ ದೂರು ಕೊಟ್ಲ? ಇಲ್ಲ, ಈ ತನಕ ಕೊಟ್ಟಿಲ್ಲ. ಯಾಕಂದ್ರೆ ಅವರ ಸುರಕ್ಷತೆಗೆ ಭಾರತ ಸರ್ಕಾರ ಕಾನೂನು ವ್ಯವಸ್ಥೆ ಮಾಡಿದಂತ ಅವರಿಗೆ ತಿಳಿದಿಲ್ಲ. ಯಾವ ಕಾನೂನು? ಯಾವ ಕಾನೂನು ಕುರಿತು ಹೇಳ್ತಾ ಇದ್ದೀರಿ? ಬಹುಶಃ ನಿಮಗೂ ಆ ಕಾನೂನಿನ ಬಗ್ಗೆ ತಿಳಿದಿಲ್ಲ. 31 ಡಿಸೆಂಬರ್ 2007 ಅಧಿಸೂಚಿತವಾದ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಇದರ ಅಡಿಯಲ್ಲಿ ವಯಸ್ಕ ಮಗ ಮಗಳು, ಮೊಮ್ಮಗ ಮೊಮ್ಮಗಳು ತಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯನ್ನ ನೋಡಿಕೊಳ್ಳುವ ವಿಚಾರದಲ್ಲಿ ನಿಯಮ ಮಾಡಲಾಗಿದೆ. ನಿಮ್ಮ ಅಮ್ಮ ಬೇಕಾದ್ರೆ ನಿಮ್ಮ ನಿಯಮನೆಯಿಂದ ಹೊರಹಾಕುವುದು ಗೊತ್ತಾ ನಿಮ್ಗೆ? ಕಾನೂನು ರೀತಿಯ ಅಧಿಕಾರ ಅವರಿಗಿದೆ. ಅಂದ್ರೆ ನೀವು ನನಗೆ ಬೆದರಿಕೆ ಹಾಕ್ತೀರಾ? ನಿಮಗೆ ತಿಳಿಯ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಅಮ್ಮನನ್ನು ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವರು ನಿಮ್ಮ ವಿರುದ್ಧ ದೂರು ಕೊಟ್ರೆ ಕಾನೂನು ರೀತಿಯ ಶಿಕ್ಷೆ ಅನುಭವಿಸಬೇಕಾಗತ್ತೆ ನೀವು. ಬನ್ನಿ ಅಮ್ಮ, ಗಾಬರಿ ಆಗ್ಬೇಡಿ, ಇದು ನಿಮ್ಮದೇ ಮನೆ, ನೀವೇ ಇದರ ಮಾಲೀಕರು. ಬನ್ನಿ ಬನ್ನಿ ಬನ್ನಿ. ಸರ್, ಡಾಕ್ಟರ್ ಸಾಹೇಬ್ರು ಔಷಧ ಕೊಟ್ಟಿದ್ದಾರೆ, ಇವರು ವಿಶ್ರಾಂತಿ ತಗೋಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಮನೆಯಲ್ಲಿ ನನಗೆ ಎಲ್ಲಿದೆ ಜಾಗ? ನನ್ನ ಕೊಠಡಿ ಅಂತೂ. ಅಮ್ಮ, ನಿಮಗೆ ನಿಮ್ಮ ಕೊಠಡಿ ಸಿಗುವ ತನಕ ನೀವು ರಂಜಿತ್ನ ಕೊಠಡಿಯಲ್ಲಿ ಮಲಗಿ. ನಿಮ್ಮ ಮಗ ನಿಮ್ಮನ್ನ ನೋಡ್ಕೊಳ್ಳಲ್ಲ ಅಂದ್ರೆ ಅವನನ್ನ ಈ ಮನೆಯಿಂದ ಹೊರಹಾಕಿ. ಯಾಕಂದ್ರೆ ಈ ಪ್ರಾಪರ್ಟಿಯ ಮಾಲೀಕರು ನೀವು. ಆದ್ರೆ ನಾನು ಹಾಗೆ ಹೇಗೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗುತ್ತೆ, ನಿಮ್ಗೆ ಅಧಿಕಾರ ಇದೆ. ಆ ಕಾನೂನಿನ ಹೆಸರು ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಬೇಡ ಬೇಡ, ಕಾನೂನು ಏನೇ ಇರ್ಲಿ, ನನ್ನ ಮಗನನ್ನ ನಾನ್ಯಾಕೆ ಹೊರಹಾಗ್ಲಿ? ಮಕ್ಕಳಿಂದ ಏನೋ ತಪ್ಪು ಆಗುತ್ತೆ. ಕೇಳಿದ್ರ ರಂಜಿತ್, ಒಬ್ಬ ತಾಯಿಯ ಹೃದಯ ಮಾತೃ ಹೃದಯ. ಹೌದಮ್ಮ, ನನ್ನಿಂದ ತಪ್ಪಾಯ್ತು, ನನ್ನ ಸ್ವಾರ್ಥಕ್ಕಾಗಿ ನಾನು ಅನ್ಯಾಯ ಮಾಡಿದೆ, ನನ್ನನ್ನ ಕ್ಷಮಿಸಮ್ಮ. ಹೌದಮ್ಮ, ಇನ್ನು ನಿಮಗೆ ಇಲ್ಲಿ ಯಾವ ತೊಂದರೆ ಕೂಡ ಆಗೋದಿಲ್ಲ. ಏನಾದರೂ ತೊಂದರೆ ಆದ್ರೆ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ನಿಮ್ಮಲ್ಲಿ, ನೀವು ನನಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ನನಗೆ ಸಹಾಯ ಮಾಡಿದ್ರಪ್ಪ ನೀವು, ನಿಮ್ಗೆ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ. ಗೆಳೆಯರೆ, ಇದಾಗಿತ್ತು ವೃದ್ಧರ ಆರೈಕೆ, ಯುವ ಪೀಳಿಗೆಯ ಕರ್ತವ್ಯ ವಿಚಾರದ ಬಗ್ಗೆ ಒಂದು ಕಥೆ. ಗೆಳೆಯರೆ, ಅಂತಾರಾಷ್ಟ್ರೀಯ ವೃದ್ಧರ ದಿನದಂದು ಸನ್ಮಾನ್ಯ ಉಪರಾಷ್ಟ್ರಪತಿಯವರು ವೃದ್ಧರ ಸಹಾಯಕ್ಕಾಗಿ ಹೆಲ್ಪ್ ಲೈನ್ ಎಲ್ಡರ್ ಲೈನ್ 14567 ಅನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ. ಯಾವುದೇ ವೃದ್ಧರು ಏನೇ ಸಮಸ್ಯೆ ಇದ್ದರೂ ಈ ಹೆಲ್ಪ್ ಲೈನ್ ಎಲ್ಡರ್ ಲೈನ್ 14567 ನ ಪ್ರಯೋಜನ ಪಡೆದುಕೊಳ್ಳಿ. ಗೆಳೆಯರೆ, ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿ ಕಾರ್ಯಕ್ರಮದ ಕುರಿತು ನೀವೇನಾದರೂ ಸಲಹೆ ಕೊಡುವುದಿದ್ದರೆ ಅಥವಾ ಈ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಪಡೆಯ ಬಯಸಿದರೆ ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 1100001. ಸರಿ ಗೆಳೆಯರೆ, ಈಗ ಸ್ವಲ್ಪ ಮನೋರಂಜನೆ, ಬನ್ನಿ ಕೇಳೋಣ ಈ ಹಾಡು. ಸ್ವಾಮಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾಳೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನೆ. ಗೆಳೆಯರೇ, ಈಗ ನಾವು ನಿಮ್ಮಲ್ಲಿ ಇಂದಿನ ಕಥೆಯಾಧಾರಿತ ಒಂದು ಪ್ರಶ್ನೆ ಕೇಳ್ತೇವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಲಕ್ಕಿ ಡ್ರಾದ ಮೂಲಕ ನೀವು ಗೆಲ್ಲಬಹುದು 200 ರೂಪಾಯಿಗಳ ಪುರಸ್ಕಾರ. ಇಂದಿನ ಪ್ರಶ್ನೆ: ಇಂದಿನ ಕಥೆಯಲ್ಲಿ ವೃದ್ಧರ ಸುರಕ್ಷತೆಗಾಗಿ ಯಾವ ಕಾನೂನನ್ನು ಉಲ್ಲೇಖಿಸಲಾಗಿದೆ? ಪ್ರಶ್ನೆಯನ್ನು